ಆ ತರದ ರೈತರು ಉದಾಹರಣೆ ಏನ್ ಮಾಡಿದ್ದಾರೆ, ಏನ್ ಬೆಳೆದಿದ್ದಾರೆ? ಕುರೆಕೊಪ್ಪದಲ್ಲಿ ಸರ್ ಒಬ್ರು ತಿಪ್ಪೇಸ್ವಾಮಿ ಅಂತ ಸಾವಯವ ಕೃಷಿ ತಜ್ಞರಿದ್ದಾರೆ. ಅವರು ಪ್ರಾರಂಭದಲ್ಲಿ ಮೆಣಸಿನಕಾಯಿ ಬೆಳೆಗೆ ಹಾಕೊಂಡ್ರು, ಬದ್ನೆಗೆ ಹಾಕೊಂಡ್ರು, ನಂತರದಲ್ಲಿ ಇದನ್ನ ಸರ್ ಅದನ್ನ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಬೆಳೆಯಲಿಕ್ಕೆ ಒಂದು 4 ಮಡಿಗೆ ಹಾಕಿದ್ರು ಸರ್ ಅವರು. ಅದು ಚೆನ್ನಾಗಿ ಅವ್ರಿಗೆ ಅನಿಸ್ತು. ಅಂದ್ರೆ ನಾವು ಈಗ ಸರ್ಕಾರಿ ಗೊಬ್ಬರ ಅನ್ನೋದಕ್ಕಿಂತಲೂ ಆ ತರದ ಒಂದು ಕೆಮಿಕಲ್ಸ್ ಬಳಸೋದಕ್ಕಿಂತ ಈ ತರ ಒಂದು ನಿರುಪಯುಕ್ತ ಜೀವ ಇಲ್ಲದೆ ಇರೋದನ್ನ ನಾವು ಈ ತರ ಯೂಸ್ ಮಾಡ್ಬೋದಲ್ವಾ, ಇದಕ್ಕೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತದಲ್ಲ ಅಂತೇಳಿ ಅವರೇ ಇನ್ನೊಂದು ಖುಷಿ ವಿಚಾರ ಸರ್, ಈ ಕಾಂಪೋಸ್ಟ್ ಮಾಡಲಿಕ್ಕೆ ಆ ತಿಪ್ಪೇಸ್ವಾಮಿ ಅನ್ನೋರು ಜಾಗ ಕೊಟ್ಟಮೇಲೆ ಅದೇ ಗ್ರಾಮದಲ್ಲಿ 6 ಜನ ರೈತರಿಗೆ ಮುಂದೆ ಬಂದ್ಬಿಟ್ಟು ಅವರು ಹೊಲಗಳಲ್ಲೇ ನಮಗೆ ಗೊಬ್ಬರ ಮಾಡಲಿಕ್ಕೆ ನಮ್ಮ ತ್ಯಾಜ್ಯವನ್ನು ಹಾಕಿಸ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ ಸರ್. ಅವ್ರು ಸಿದ್ಧರಾಗಿ ಹೌದು. ಈಗ ತಾಳೂರಲ್ಲಿ ಸರ್ ನಾಗರಾಜನ್ ಶೆಟ್ಟರ್ ಅಂತೇಳಿ ಅವರು ಹೊಲದಲ್ಲಿ ರಿಸ್ಕ್ ತಗೊಂಡು ಅವರ ಹೊಲದಲ್ಲಿ ಒಂದು ಜಾಗವನ್ನು ನನಗೆ 10x10 ಜಾಗ ಕೊಟ್ಬಿಟ್ಟು ಇವತ್ತು ಅವ್ರ ಹೊಲದಲ್ಲೇ ಗೊಬ್ಬರ ಆಗ್ತಾ ಇದೆ ಸರ್. ಹಳ್ಳಿಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಹಸಿ ತ್ಯಾಜ್ಯ ಅವ್ರ ಹೊಲದಲ್ಲಿ ಹೋಗ್ಬಿಟ್ಟು ಗೊಬ್ಬರ ಆಗ್ತಾ ಇದೆ. ಅದು ಸಂಸ್ಕಾರಿ ಗೊಬ್ಬರ ಆಗೋದಕ್ಕೆ ಎಷ್ಟು ದಿನಗಳ ಪ್ರೊಸೆಸ್ ಬೇಕಾಗ್ತದೆ? ಆಕ್ಚುಲಿ ಸರ್ ಎಲ್ಲರೂ ದಾಖಲೆ 40 ಇದೆ ಅಂತ ಹೇಳ್ತಾರೆ, ನಮ್ಮ ಅನುಭವದಲ್ಲಿ 70 ದಿನ ತಗೊಳ್ತು ಸರ್. ಹೌದು, 70 ದಿನದಲ್ಲಿ ನಾವೇನ್ ಮಾಡಿದ್ವಿ ಅಂತ ಅದನ್ನ ಸುಮಾರು ಅದಕ್ಕೆ ಸಗಣಿ ನೀರು ಹಾಕಬೇಕು, ಬೆಲ್ಲದ ನೀರು ಹಾಕಬೇಕು, ಡಿಕಾಂಪೋಸರ್ ಸ್ವಲ್ಪ ನಾವು ಮಿಕ್ಸ್ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಸರ್ ಅದು ಅಲ್ಲಿನ ಒಂದು ಕ್ರಿಮಿಕೀಟಗಳು ಬಂದಾಗ ಏನಾಗುತ್ತೆ ವಾಸನೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಬೆಲ್ಲ ಮತ್ತು ಹಸಿದಕ್ಕೆ ಒಣ ಎಲೆಗಳನ್ನು ಮಿಕ್ಸ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ನಮಗೆ ಕಾಂಪೋಸ್ಟ್ ಲೀಚೆಟ್ ಹೊರ ಬರಬಾರ್ದು ಸರ್. ಅದು ಮಣ್ಣಿಗೆ ಏನಾದರೂ ಸೇರ್ಕೊಂತ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆ ಲೀಚೆಟ್ ಬರಬಾರ್ದು ಅಂತ ಹೇಳಿದ್ರೆ ಈ ತರದ ಒಣ ಎಲೆಗಳನ್ನ ಹಾಕಬೇಕು. ಲೀಚೆಟ್ ಅಂದ್ರೆ ಏನದು? ಅದು ಒಂದು ಕೆಮಿಕಲ್ ಸರ್. ಅದು ಹಸಿ ತ್ಯಾಜ್ಯದಿಂದ ಜಾಸ್ತಿ ಆಗ್ತಾ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಅದು ವಿಷಕಾರಿ ಆಗುತ್ತೆ. ಬಟ್ ಆ ವಿಷಕಾರಿ ಆಗೋಕೆ ನಾವು ಬಿಡಬಾರ್ದು ಸರ್. ಆದ್ರೆ ಅದು ಆಗ್ಬಾರ್ದು ಅಂದ್ರೆ ಮಣ್ಣನ್ನು ಹಾಕಬೇಕು. ಹೌದು, ಮಣ್ಣು ಎಲೆಗಳು ಹಾಕಬೇಕು, ಹಾಗೆ ಒಣ ಎಲೆಗಳು ಸರ್, ಒಣ ಎಲೆಗಳನ್ನ ಹಸಿದಲ್ಲ ಒಣ ಎಲೆಗಳನ್ನು ಹಾಕಬೇಕು, ಬೆಲ್ಲದ ನೀರು ಹಾಕಬೇಕು ಸರ್, ಮತ್ತು ಸಗಣಿ ನೀರು. ಯಾವ್ಯಾವ ಹಂತದಲ್ಲಿ ಹಾಕಬೇಕು ಅದು? ಪ್ರಾರಂಭದಲ್ಲಿ ಸರ್ ನಾವು 10 ದಿನಕ್ಕೆ ಒಂದು ಬಾರಿ ಲೇಯರ್ ಬೈ ಲೇಯರ್ ಮಾಡಿದೀವಿ ಸರ್. ನಾವು ನೆಲದಿಂದ ಪ್ರಾರಂಭ ಮಾಡುವಾಗ ಸಗಣಿ ನೀರು, ನೆಲದಲ್ಲಿ ಏನು ಸಗಣಿ ನೀರು ಮತ್ತು ಬೆಲ್ಲದ ನೀರು ಹಾಕ್ತಾ ಇದೀವಿ ಸರ್ ನಾವು. ನಂತರದಲ್ಲಿ ಗೊಬ್ಬರ ಹಾಕ್ತಾ ಇದ್ದೀವಿ, ಅಂದ್ರೆ ಹಸಿ ವೇಸ್ಟ್ ಅಲ್ಲೇ ಹಾಕ್ತೀವಿ. ಹೌದು ಸರ್, 10 ದಿನ ಆದ್ಮೇಲೆ ಅದಕ್ಕೆ ಅವತ್ತು 10 ದಿನ ಆದ ತಕ್ಷಣ ನಾವೇನ್ ಮಾಡ್ತಾ ಇದ್ವಿ, ಸ್ವಲ್ಪ ಬೆಲ್ಲದ ನೀರು ಮತ್ತು ಸಗಣಿ ಅವೆರಡು ನೀರು ತಿಮ್ಸ್ತಾ ಇದ್ವಿ ಸರ್. ಗೋಣಿತಟ್ಟನ್ನ ಮೇಲೆ ಹಾಕ್ತಾ ಇದೀವಿ ಸರ್. ಗೋಣಿತಟ್ಟು ಅದ 10 ದಿನ ಆದ್ಮೇಲೆ ಮತ್ತೆ ಅದನ್ನ ತೆಗೆದು ಬಿಟ್ಟು ಮತ್ತಷ್ಟು ತ್ಯಾಜ್ಯ ಹಾಕ ಸರ್, ಹಸಿ ಕಸ ತಂದಾಕ್ಬಿಡೋದು. ತಂದಾಕ ಮತ್ತೆ ನಾವು ಸಗಣಿ ನೀರನ್ನ ಮತ್ತು ಬೆಲ್ಲವನ್ನ ಡಿಕಾಂಪೋಸರ್ನ ಈ ಮೂರು ಮಿಕ್ಸ್ ಮಾಡ್ತಾ 15 ದಿನಕ್ಕೆ ಒಂದ್ಸಲ ರೊಟೇಟ್ ಮಾಡ್ಬೇಕು ಸರ್. ಕೆಳಗಿದ ಒಣ ಎಲೆ ಈ ತರದ ಕಸ ಎಲ್ಲ ಯಾವಾಗ ಹಾಕೋದು? 10 ದಿನ ಆದ್ಮೇಲೆ ಹಾಕಬೇಕು. ಹಸಿ ತ್ಯಾಜ್ಯ ಏನಿರುತ್ತಲ್ವಾ ಅದು ಹೊರಗಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಡ್ರೈ ಲೀವ್ಸ್ ಅನ್ನ ಮೇಲ್ಗಡೆ ಹಾಕೊಂತ ಚಿಮ್ಕಿಸ್ತಾರಂತಾರಲ್ಲ ಸರ್, ಆ ತರ ಮೇಲೆ ಹಾಕ್ಸೋದು ಸರ್. ಅದು ಹಾಕಿದ್ಮೇಲೆ ಒಂದು 15 ಅಥವಾ 20 ದಿನಕ್ಕೆ ಒಂದ್ಸಲ ರೊಟೇಟ್ ಮಾಡ್ತೀವಿ ಸರ್, ಮೇಲಿದ್ದು ಕೆಳಗೆ, ಕೆಳಗಿದ್ದು ಮೇಲೆ. ಹೇಗೆ, ಏನು ಉಪಕರಣಗಳು ಬಳಸ್ತಾರ? ಹೌದು ಸರ್, ನಮ್ಮಲ್ಲಿ ರೊಟೇಟ್ ಒಂದು ಟೆಕ್ನಾಲಜಿ ಅಂತ ಸರ್, ಮ್ಯಾನುವಲ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ ಮಾಡಬಹುದು ಸರ್. ಯಾಕಂದ್ರೆ ಅದಕ್ಕೋಸ್ಕರ ನಾವು ತುಂಬಾ ದೊಡ್ಡದಾಗಿ ಯೂನಿಟ್ ಮಾಡ್ಲಿಲ್ಲ, ಡಿಸೆಂಟ್ರಲೈಸ್ ಅಂತ ಬಳಸಿದ್ದು. ಅದಕ್ಕೆ ವಿಕೇಂದ್ರೀಕೃತ ಅಂತ ಯಾಕೆ ಬಳಸಿದ್ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾದ್ರೆ ಟೆಕ್ನಾಲಜಿ ಬೇಕು ಸರ್. ಬಟ್ ಇಲ್ಲಿ ಟೆಕ್ನಾಲಜಿ ಚಿಕ್ಕ ಚಿಕ್ಕದಾಗಿ ಜನಗಳಿಗೆ ಗೊತ್ತಾಗಬೇಕು. ಮುಂದೊಂದು ದಿನ ರೈತರು ಸ್ವತಃ ತಾವೇ ಈ ತರ ಪ್ರಯೋಗಗಳಿಗೆ ಮುಂದಾಗಬಹುದು. ಮುಂದಾಗಿದ್ದಾರೆ ಸರ್, ಈಗ ಆಲ್ರೆಡಿ ಮುಂದಾಗಬಹುದು ಅನ್ನೋದಕ್ಕಿಂತ ಆಲ್ರೆಡಿ 3 ಜನ ಸಿಗ್ತಕ್ಕಂತ ತ್ಯಾಜ್ಯಗಳನ್ನ ಹೀಗೆ ಬಳಕೆ ಮಾಡ್ಕೋಬಹುದು. ಸರ್, ಈಗ ನಾವು ಅದಕ್ಕೆ ಏನ್ ಹೇಳ್ತಾ ಇದೀವಿ, ನೀವು ಇದನ್ನ ಕಂಟಿನ್ಯೂ ಮಾಡಿ ಮಾಡಿ ಅಂತ. ನಿಮ್ದೇ ಗ್ರಾಮದಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನು ನೀವೇ ಸಂಸ್ಕರಣೆ ಮಾಡಿ, ನಿಮಗೆ ಅನುಕೂಲ ಇದೆ ಅಲ್ವಾ ಇದರಿಂದ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದೀವಿ ಸರ್. ಇದನ್ನ ಒಪ್ಪಿಬಿಟ್ಟು ಈಗ 3 ಗ್ರಾಮ ಪಂಚಾಯತಿಗಳು ನಾವು ಮಾಡುವಂತ ಕರ್ತವ್ಯವನ್ನ ಅವರಿಗೆ ಹ್ಯಾಂಡಿಂಗ್ ಓವರ್ ಮಾಡಿದೆ ಸರ್. ಅಂದ್ರೆ ಸಸ್ಟೈನಬಿಲಿಟಿ ಅನ್ನೋ ಒಂದು ಪದದಲ್ಲಿ, ಅಂದ್ರೆ ಸುಸ್ಥಿರವಾಗಿ ಮುಂದೆ ಹೋಗ್ಬೇಕು, ಯಾವುದೇ ಒಂದು ಸಂಸ್ಥೆ ಅಥವಾ ಯಾರೋ ಒಬ್ಬರು ಅದನ್ನ ಕಂಟಿನ್ಯೂ ಮಾಡಬಾರ್ದು ಸರ್. ಆ ಕಾರಣಕ್ಕೋಸ್ಕರನೆ ಆ ಗ್ರಾಮ ಪಂಚಾಯತಿಗೆ ಈ ಒಂದು ಕಾರ್ಯಕ್ರಮವನ್ನ ವರ್ಗಾವಣೆ ಮಾಡಿದೀವಿ. ಇಲ್ಲಿ ಗಾದಿಗ್ನೂರು, ಬನ್ನಿಹಟ್ಟಿ ಮತ್ತು ತಾರಾನಗರ ಗ್ರಾಮ ಪಂಚಾಯತಿಗಳನ್ನ ನಾವು 3 ವರ್ಷ ಕಾರ್ಯಕ್ರಮ ಮಾಡಿದ್ವಿ ಸರ್, 2017-18 18 ಮತ್ತು 19 ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಸಭೆಯಲ್ಲಿ ನಡಾವಳಿಯನ್ನ ಪಾಸ್ ಮಾಡಿಬಿಟ್ಟು ಈ ಕಾರ್ಯಕ್ರಮ ನೀವೇ ಮುಂದುವರಿಸಿ. ಅವರಿಗೆ ಮುಂದುವರಿಸಿದ್ದಾರೆ? ಹೌದು ಸರ್, ಯೂಸರ್ ಬಳಕೆದಾರ ಶುಲ್ಕವನ್ನ ವಸೂಲು ಮಾಡ್ತಾ ಇದಾರೆ ಗಾದಿಗ್ನೂರು ಪಂಚಾಯತಿಯಲ್ಲಿ, ಬನ್ನಿಹಟ್ಟಿ ಪಂಚಾಯತಿಯಲ್ಲಿ ಮತ್ತು ತಾರಾನಗರದಲ್ಲಿ. ಇವೆರಡು ಎಸ್ಪೆಷಲಿ ಬನ್ನಿಹಟ್ಟಿ ಮತ್ತು ತಾರಾನಗರದಲ್ಲಿ ನಾವೇ ಮುಂದೆ ನಿಂತು, ಸಂಸ್ಥೆನೇ ಮುಂದೆ ನಿಂತುಕೊಂಡಿದ್ದು. ಅವರ DPR ಸರ್, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರುತ್ತೆ ಸರ್. ಈಗ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸರ್, ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡು ಸ್ಥಳೀಯ ಗ್ರಾಮ ಪಂಚಾಯತಿಗಳೇ ಘನತ್ಯಾಜ್ಯ ನಿರ್ವಹಣಾ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನ ನಿಯಮ ಮಾಡಿದೆ ಸರ್. ಸೊ ಈ ನಿಯಮದ ಪ್ರಕಾರ ಇಷ್ಟು ದಿನ ಯಾರು ಮಾಡ್ತಾ ಇದ್ರು ಅವ್ರು ಹ್ಯಾಂಡಿಂಗ್ ಓವರ್ ಮಾಡಬೇಕು.

ಚಂದ್ರಶೇಖರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಯಿಂದ ಆದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭ ಕುರಿತಾಗಿ ಈ ಮೂರು ವಿಭಾಗದಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿ, 5,000 ರೂಪಾಯಿ, 3,000 ರೂಪಾಯಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದು. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಜುಲೈ 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ ಈ ರೀತಿ ಇದೆ: https://innovativeindia.mygov.in. ಇದುವರೆಗೆ ಪ್ರಕಟಣೆ ಕೇಳಿದಿರಿ. ರೈತ ಬಂಧುವರೇ, ಈಗ ಕೃಷಿ ಗೀತೆ. ಹೆಂಗ ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗೊಂಚೂರ, ಹೆಂಗ ಹಾಳಾಗುತ್ತಾದ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗೊಂಚೂರ. ಇರುದಿಲ್ಲ ಸಣ್ಣ ಕುಣಿ, ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಡಿ ಹಾರಾಡತಾವ, ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ, ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾರ, ಇದಕ ಅಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಕಟ್ಟತಿರಿ ಹರಕ ಚೀಲ, ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ, ಇದಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ಹ ಹಲವಾರು ಲಾಭಗಳು ಬೇಕು ಎಂದರೆ